ನಮಸ್ಕಾರ, ಡಾಕ್ಟರ್ ನಾಗರಾಜ್ ಆರ್ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಿಮಗೆ ಸಾವಯವ ಕೃಷಿಯಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರುವಂತಹ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳ ಮಹತ್ವದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡ್ಬೋದು, ಬೆಳೆಗಳಿಗೆ ಪೋಷಕಾಂಶಗಳ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಸಾರಜನಕದ ನಂತರ ಅತ್ಯಂತ ಅವಶ್ಯ ಇರುವ ಒಂದು ಪೋಷಕಾಂಶ ಅಂದರೆ ರಂಜಕ. ನೀವು ನೋಡಿರ್ಬೋದು ಇವತ್ತು ರಂಜಕ ಏನಾಗ್ತಿದೆ ಅಂದರೆ ಕೆಲವೊಂದು ಜಮೀನುಗಳಲ್ಲಿ ಕಡಿಮೆ ಇರ್ಬೋದು, ಕೆಲವು ಕಡೆ ಅಧಿಕ ಇರ್ಬೋದು. ಒಂದು ಕಡೆ ಅಧಿಕ ಇದ್ದರೂ ಕೂಡ ಈ ಸಸ್ಯಗಳಿಗೆ ಸುಲಭವಾಗಿ ಸಿಗುವ ರೂಪದಲ್ಲಿ ಇರೋದಿಲ್ಲ. ಅಂದರೆ ಆ ರಂಜಕ ನೀರಿನಲ್ಲಿ ಕರಗುವ ರೀತಿಯಲ್ಲಿ ಇದ್ದರೆ ಮಾತ್ರ ಆ ಸಸಿಗಳು ಅಥವಾ ಗಿಡಗಳು ಆ ರಂಜಕವನ್ನು ಹೀರ್ಕೊಳ್ತವೆ, ಇಲ್ಲಾಂದ್ರೆ ಹೀರ್ಕೊಳ್ಳಲ್ಲ. ಏನಾಗ್ತದೆ, ನೀವು ಟೆಸ್ಟ್ ಮಾಡಿಸಿ, ನೀವೇನಾದರೂ ನಿಮ್ಮ ಭೂಮಿಯನ್ನು ತಗೊಂಡಾಗ ಸಾಯಿಲ್ ಲೆವೆಲ್ ಟೆಸ್ಟ್ ಮಾಡಿದರೆ ರಂಜಕದ ಅಂಶ ಜಾಸ್ತಿನೇ ತೋರಿಸುತ್ತೆ. ಜಾಸ್ತಿ ಇದ್ದರೂ ಕೂಡ ಅದೇನಾಗ್ತದೆ ಅಂದರೆ ನಮ್ಮ ಮಣ್ಣಿನಲ್ಲಿ ಐರನ್ ಇರ್ತದೆ, ಕಬ್ಬಿಣ ಇರ್ತದೆ, ಮ್ಯಾಂಗನೀಸ್ ಇರ್ತದೆ, ಮೆಗ್ನೀಷಿಯಂ ಇರ್ತದೆ. ಈ ಥರ ವಸ್ತುಗಳ ಜೊತೆ ಈ ಫಾಸ್ಫರಸ್ ಕಂಬೈಂಡ್ ಆಗ್ಬಿಟ್ಟು ಏನಾಗ್ತದೆ ಅಂದರೆ ಮೆಗ್ನೀಷಿಯಂ ಫಾಸ್ಫೇಟ್ ಆಗ್ತದೆ, ಕ್ಯಾಲ್ಶಿಯಂ ಫಾಸ್ಫೇಟ್ ಆಗ್ತದೆ, ಮತ್ತು ಕಬ್ಬಿಣದ ಫಾಸ್ಫೇಟ್. ಈ ರೀತಿ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಯಿತು ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಒಂದು ರಂಜಕ ಗಿಡಗಳಿಗೆ ಸಿಗೋದಿಲ್ಲ. ಆ ಕಾರಣದಿಂದ ಏನಾಗ್ತದೆ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಸುಮ್ಮನೆ ಟೆಸ್ಟ್ ಮಾಡ್ತಾ ಇರ್ತೀವಿ, ರಂಜಕ ಜಾಸ್ತಿ ಇದೆ ಅಂತೀವಿ, ಹಾಕಕ್ಕೆ ಹೋಗೋದಿಲ್ಲ, ಬಟ್ ಅದು ಗಿಡಗಳಿಗೆ ಸಿಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿದ್ದೇ ಆದಲ್ಲಿ ಏನಿದ್ದೇನು ಮಾಡ್ತಾರಂತೆ, ಈ ರಂಜಕ ಕರಗಿಸುವ ಜೈವಿಕ ಸೂಕ್ಷ್ಮಾಣುಜೀವಿಗಳು, ಇದರಲ್ಲಿ ಸಾಮಾನ್ಯ ಅಗ್ರೋಬ್ಯಾಕ್ಟೀರಿಯಂ ರೇಡಿಯೋ ಬ್ಯಾಕ್ಟೀರಿಯಾ ಅಂತೇಳಿ ಒಂದು ಬ್ಯಾಕ್ಟೀರಿಯಾ, ಆಮೇಲೆ ಬ್ಯಾಸಿಲಸ್ ಮೆಗಟೀರಿಯಂ ಅಂತೇಳಿ ಇದು ಕೂಡ ಬ್ಯಾಕ್ಟೀರಿಯಾ, ಇದಲ್ಲದೆ ಆಸ್ಪರ್ಜಿಲಸ್ ಓಮೋರಿ ಅಂತ ಹೇಳ್ಬಿಟ್ಟು ಶಿಲೀಂಧ್ರ ಇದೆ. ಈ ಒಂದು ಶಿಲೀಂಧ್ರ, ಈ ಬ್ಯಾಕ್ಟೀರಿಯಾಗಳು ಇವು ರಂಜಕ ಕರಗಿಸುವ ಜೈವ ಅಂದರೆ ಇದು PSB ಅಂತ ಹೇಳ್ತೀವಿ, ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ ಫಾಸ್ಫರಸ್ ಸಾಲುಬಲೈಸಿಂಗ್ ಮೈಕ್ರೋ ಆರ್ಗನಿಸಮ್ ಅಂತ ಹೇಳ್ತೀವಿ. ಈ ಒಂದು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನು ನೀವು ಭೂಮಿಯಲ್ಲಿ ಇದರ ಸಂಖ್ಯೆಯನ್ನು ಜಾಸ್ತಿ ಮಾಡಿದರೆ ಇವೇನು ಮಾಡ್ತು ಅಂದರೆ ರಂಜಕ ಏನಾಗಿರ್ತದೆ ಹೇಳಿದ್ನಲ್ಲಾಗಲೇ, ಕಬ್ಬಿಣದ ಫಾಸ್ಫೇಟ್ ಆಗಿರೋದು, ತಾಮ್ರದ ಫಾಸ್ಫೇಟ್ ಆಗಿರೋದು, ಮ್ಯಾಂಗನೀಸ್ ಫಾಸ್ಫೇಟ್ ಕನ್ವರ್ಟ್ ಆಗಿರೋದನ್ನು ಈ ಸೂಕ್ಷ್ಮಾಣುಜೀವಿಗಳು ಆ ಒಂದು ಕಾಂಪ್ಲೆಕ್ಸ್ ರಂಜಕದ ಮೇಲೆ ಕೆಲಸ ಮಾಡಿಬಿಟ್ಟು ಅಲ್ಲಿಂದ ರಂಜಕವನ್ನು ಐರನ್ನಿಂದ, ಮ್ಯಾಂಗನೀಸಿಂದ, ಪೊಟಾಷಿಂದ ಬೇರ್ಪಡಿಸುತ್ತೆ. ಅವಾಗೇನಾಗ್ತದೆ ಅಂದರೆ ಆ ರಂಜಕ ನೀರಿನಲ್ಲಿ ಕರಗುವ ರೀತಿಯಲ್ಲಿ ಬರ್ತದೆ, ಆವಾಗ ಗಿಡಗಳು ಇದನ್ನು ತಗೊಳ್ತವೆ. ಹಾಗಾಗಿ ಈ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳ ಮಹತ್ವ ತುಂಬ ಇದೆ. ಇದನ್ನು ಎಲ್ಲ ಗಿಡಗಳಿಗೂ ಕೂಡ ಈ ಒಂದು ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗ ಮಾಡುವುದು. ಮತ್ತು ಇದು ಒಂದು ಸಾರಿ ನೀವು ಯೂಸ್ ಮಾಡಿದ್ರಿಂದ ಏನಾಗ್ತದೆ ಅಂದರೆ ಒಂದು ಎಕರೆ ಜಮೀನಲ್ಲಿ ನೀವು ಸುಮಾರು 20-30 kg ರಂಜಕವನ್ನು ಕರಗಿಸ್ಬಿಟ್ಟು ಗಿಡಗಳಿಗೆ ಹೀರ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ನಾವು ಬೀಜೋಪಚಾರ ಮಾಡಿ ಉಪಯೋಗ ಮಾಡ್ಬೋದು, ಅಥವಾ ಎಲ್ಲೆಲ್ಲಿ ನಮಗೆ ನಾಟಿ ಮಾಡಿದ್ರೆ ನಾಟಿ ಮಾಡಿ ಇದನ್ನು ಅದ್ದುಬಿಟ್ಟು ಉಪಯೋಗ ಮಾಡ್ಬೋದು. ಅವು ಯಾವಡೂ ಸಾಧ್ಯ ಇಲ್ಲದಾಗ ಕಾಂಪೋಸ್ಟ್ ಕೊಟ್ಟಿಗೆ ಬ್ರಜದ ಮಿಕ್ಸ್ ಮಾಡಿದ್ದನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ. ಬೀಜೋಪಚಾರ ಏನಂದರೆ, ಈಗ ಒಂದು ಎಕರೆಗೆ ನಿಮಗೆ ಒಂದು ದ್ರಾವಣ, ಒಂದು ಸಕ್ಕರೆ ದ್ರಾವಣನ ಅಥವಾ ಬೆಲ್ಲದ ದ್ರಾವಣನ ಮಾಡ್ಕೊಂಬಿಟ್ಟು ಅದರಲ್ಲಿ ಈ ಒಂದು ಎಕರೆಗೆ 1 kg ಸಾಕಾಗ್ತದೆ. 1 kg ಜೈವಿಕ ಗೊಬ್ಬರನ ಹಾಕಿಬಿಟ್ಟು ನೀವು ಬಿತ್ತಕ್ಕಿಂತ ಒಂದು 2-3 hours ಮುಂಚೆ ಇದನ್ನು ಲೇಪನ ಮಾಡಿಬಿಟ್ಟು ನೆರಳನ್ನು ಒಣಗಿಸ್ಬಿಟ್ಟು ಆಮೇಲೆ ಇದನ್ನು ಬಿತ್ತನೆ ಮಾಡೋದ್ರಿಂದ ಆಗ್ತದೆ. ಇಲ್ಲಾಂದರೆ ನೀವು ಎಲ್ಲೆಲ್ಲಿ ನಾಟಿ ಮಾಡಬೇಕಾಗ್ತದಲ್ಲ, ಅಲ್ಲಿ ಒಂದು ಸುಮಾರು ಒಂದು 10 liters ನೀರಿಗೆ 1 kg-2 kg ಜೈವಿಕ ಗೊಬ್ಬರನ ಹಾಕಿ ಕಲಸಿಬಿಟ್ಟು ಅವಾಗ ನಾಟಿ ಮಾಡಬೇಕು. ಈ ಭತ್ತ ನಾಟಿ ಮಾಡಬೇಕಾಗ್ತದೆ, ಅಥವಾ ಕಬ್ಬು ನಾಟಿ ಮಾಡಬೇಕಾಗ್ತದೆ, ಎಲ್ಲೆಲ್ಲಿ ನಾಟಿ ಮಾಡೋದು ಅವಶ್ಯಕತೆ ಇದೆ, ತರಕಾರಿಗಳು ನಾಟಿ ಮಾಡಬೇಕಾಗ್ತದೆ. ಅವಾಗ ಸಸಿಗಳನ್ನು ಕಿತ್ತುಬಿಟ್ಟು ಆ ಬೇರುಗಳನ್ನು ಈ ಒಂದು ದ್ರಾವಣದಲ್ಲಿ 5-10 minutes ಅದ್ಬಿಟ್ಟು ಆಮೇಲೆ ನಾಟಿ ಮಾಡೋದ್ರಿಂದ ಕೂಡ ನೀವು ಈ ಒಂದು ಜೈವಿಕ ಗೊಬ್ಬರಗಳ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿ ಸಂಖ್ಯೆಯನ್ನು ಭೂಮಿ ಮೇಲೆ ಜಾಸ್ತಿ ಮಾಡ್ಬೋದು. ಇವೆರಡೂ ನಿಮ್ಮಲ್ಲಿ ಸಾಧ್ಯವಾಗದೇ ಇದ್ದರೆ ಏನು ಮಾಡಬೇಕು ಅಂದರೆ 1 ton ಕೊಟ್ಟಿಗೆ ಗೊಬ್ಬರ ಹೊಡಿತೀನಿ ಅಂದರೆ 3-4 kg ಒಂದು ಈ ಒಂದು ಜೈವಿಕ ಗೊಬ್ಬರವನ್ನು ಅದರಲ್ಲಿ ಸೇರಿಸ್ಬಿಟ್ಟು ಆಮೇಲೆ ನೀವು ಭೂಮಿಯಲ್ಲಿ ನೆಲದಲ್ಲಿ ಹಾಕೋದ್ರಿಂದ ಈ ಒಂದು ರಂಜಕ ಕರಗಿಸುವ ಜೈವಿಕಗಳ ಸಂಖ್ಯೆ ಕೂಡ ಜಾಸ್ತಿ ಮಾಡ್ಬೋದು. ಸುಮಾರು 1 kg 100 rupees ಅಷ್ಟಿದೆ. ನೀವು ಎಷ್ಟು ಸಿಕ್ಕರು ಕೂಡ ಯಥೇಚ್ಛನ ಉಪಯೋಗ ಮಾಡಿ ಈ ಒಂದು ಈ ಥರದ ಒಂದು ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ನಿಮ್ಮ ಹೊಲದಲ್ಲಿ ಜಾಸ್ತಿ ಮಾಡಿದ್ದಾದರೆ ನಿಮ್ಮ ಗಿಡಗಳು ರಂಜಕವನ್ನು ಚೆನ್ನಾಗಿ ಹೀರಿಕೊಂಡು ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತವೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆಯಾದ 9448255250 ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇನ್ನು ಮುಂದೆ ಕೇಳೋಣ, ಅಧಿಕ ಇಳುವರಿಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಅಧಿಕ ಇಳುವರಿಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ನಮ್ಮ ಕೃಷಿಕರು ಯಾವ ರೀತಿ ಮಾಡಿಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುವಂತಹ ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಅಧಿಕ ಇಳುವರಿಗಾಗಿ ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ನಮಸ್ಕಾರ ಸರ್. ತಮಗೂ ಹಾಗೂ ಸಮಸ್ತ ನಮ್ಮ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಸರ್ ಹೇಳಿ ಸರ್, ಅಂದರೆ ಯಾವುದೇ ಬೆಳೆಯನ್ನು ಬೆಳೆಯುವಂಥ ನಮ್ಮ ರೈತರು, ಅಂದರೆ ಇವತ್ತು ತೋಟಗಾರಿಕಾ ಬೆಳೆ ಆಗಿರ್ಬೋದು ಅಥವಾ ಈ ಕೃಷಿ ಬೆಳೆಗಳಾಗಿರ್ಬೋದು, ಈ ಒಂದು ಕೃಷಿಯಲ್ಲಿ ಅಧಿಕ ಇಳುವರಿಗಾಗಿ ಸಮಗ್ರ ಪೋಷಕಾಂಶಗಳನ್ನು ಯಾವ ರೀತಿ ಒದಿಸ್ಬೋದು ಅಂತ ಹೇಳ್ತೀರಾ? ಮೊದಲನೇದಾಗಿ ಪೋಷಕಾಂಶಗಳು ಬೆಳೆಯ ಬೆಳವಣಿಗೆಗಾಗಿ ಒಂದು ಪೂರಕವಾಗಿವೆ. ನಾವು ಸಂಶೋಧನೆ ಮೂಲಕ ಕಂಡುಕೊಂಡ ಹಾಗೆ ಸುಮಾರು 17 ಪೋಷಕಾಂಶಗಳು ಬೆಳೆಯ ಬೆಳವಣಿಗೆಗೆ ಅತ್ಯವಶ್ಯಕವಾಗಿವೆ, ಹಾಗೂ ಈ ಪೋಷಕಾಂಶಗಳು ಭೂಮಿಯಲ್ಲಿ ಸಮರ್ಪಕವಾದಂತಹ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಈ ಎಲ್ಲ ಪೋಷಕಾಂಶಗಳನ್ನು ಬೆಳೆಯು ತನ್ನ ಒಂದು ಜೀವಿತಾವಧಿಯಲ್ಲಿ ಈ ಪೋಷಕಾಂಶಗಳನ್ನು ಭೂಮಿಯ ಅಡಲಿನಿಂದ ಹೀರಿಕೊಂಡು ಅದು ತನ್ನ ಒಂದು ಜೀವನ ಚಕ್ರವನ್ನು ಸಮರ್ಪಕವಾಗಿ ಪೂರ್ಣಗೊಳಿಸ್ತದೆ. ಈ ನಿಟ್ಟಿನಲ್ಲಿ ಸುಮಾರು 17 ಪೋಷಕಾಂಶಗಳು ಒಂದು ಉತ್ತಮವಾದಂಥ ಬೆಳೆಯನ್ನು ನಾವು ಪಡಿಬೇಕು ಅಂದರೆ ಅವು ಭೂಮಿಯಲ್ಲಿ ಸಮರ್ಪಕವಾಗಿ ಇರಬೇಕು. ಸರ್, ಈಗ ಸಮಗ್ರ ಪೋಷಕಾಂಶಗಳು ಅಂದ ತಕ್ಷಣ ಅಂದರೆ ಅದರಲ್ಲಿ ಏನಾದರೂ ಈಗ ಪ್ರಧಾನ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಅಂದರೆ ಈ ರೀತಿ ಎಷ್ಟು ಒಂದು ವಿಧವಾಗಿ ವಿಂಗಡಿಸಲಾಗಿದೆ ಸರ್? ಮುಖ್ಯವಾಗಿ ನೀವು ಹೇಳಿದ ಹಾಗೆ ನಾವು ಈ 17 ಪೋಷಕಾಂಶಗಳನ್ನು ಪ್ರಧಾನ ಪೋಷಕಾಂಶಗಳು ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷು, ದ್ವಿತೀಯ ಪೋಷಕಾಂಶಗಳು ಅಂದರೆ ಕ್ಯಾಲ್ಸಿಯಮ್, ಮ್ಯಾಗ್ನೇಸಿಯಮ್ ಮತ್ತು ಗಂಧಕ, ಹಾಗೂ ಲಘು ಪೋಷಕಾಂಶಗಳು ಅಂತ 3 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ. ಈ ಲಘು ಪೋಷಕಾಂಶಗಳಲ್ಲಿ ಇವತ್ತಿನ ದಿವಸ ಸತು ಬರ್ತದೆ, ಕಬ್ಬಿಣ, ಆಮೇಲೆ ಮಾಲಿಬ್ಡಿನಮ್ಮು, ಬೋರಾನು, ಕ್ಲೋರಿನು. ಸೊ ಹೀಗೆ ಒಟ್ಟು ಪ್ರಥಮ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು ಹಾಗೂ ತೃತೀಯ ಪೋಷಕಾಂಶಗಳಂತ ಒಟ್ಟು 17 ಪೋಷಕಾಂಶಗಳು ಪ್ರಮುಖವಾಗಿ ಬೆಳೆಗೆ ಆ ಭೂಮಿಯಿಂದ ಒಂದು ನಿಗದಿತ ಪ್ರಮಾಣದಲ್ಲಿ ಅದು ಉತ್ತಮವಾದಂಥ ಇಳುವರಿಗೆ ಆ ಭೂಮಿಯಲ್ಲಿ ಇದ್ದರೆ ಮಾತ್ರ ನಾವು ಒಂದು ಉತ್ತಮ ಇಳುವರಿಯನ್ನು ಆ ಬೆಳೆಯಿಂದ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ರೈತರು ಈಗ ಯಾವುದೇ ಒಂದು ಬೆಳೆಯುವಂಥ ಒಂದು ಕೃಷಿ ಭೂಮಿಯಲ್ಲಿ ಈಗ ಯಾವುದು ಇವತ್ತು ಲಘು ಪೋಷಕಾಂಶದ ಕೊರತೆ ಇದೆ ಅಥವಾ ಪ್ರಧಾನ ಪೋಷಕಾಂಶದ ಕೊರತೆ ಇದೆ ಅಂದರೆ ಈ ನಿಟ್ಟಿನಲ್ಲಿ ಅವರಿಗೆ ಹೇಗೆ ಗೊತ್ತಾಗಬೇಕು ಸರ್, ಅವರ ಒಂದು ಮಣ್ಣಿನಲ್ಲಿ ಯಾವ ರೀತಿ ಪೋಷಕಾಂಶ ಇದೆ ಅಂತೇಳಿ? ಮುಖ್ಯವಾಗಿ ಪೋಷಕಾಂಶ ಇದೆ ಅಂತಲ್ಲ, ಈ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಯಾವ ರೀತಿಯಾಗಿ ಕಂಡುಕೊಳ್ತವೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮುಖ್ಯವಾಗಿ ತಿಳಿಸಬೇಕಾಗಿತ್ತು. ಭೂಮಿಯಲ್ಲಿ ಈ ಒಟ್ಟು 17 ಪೋಷಕಾಂಶಗಳು, ಎಲ್ಲ ಪೋಷಕಾಂಶಗಳು ಆ ಬೆಳೆಗೆ ಒಂದೇ ಪ್ರಮಾಣದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಪೋಷಕಾಂಶಗಳ ಕೊರತೆಗೆ ಹಲವಾರು ಮುಖ್ಯವಾದಂತಹ ಕಾರಣಗಳಿದ್ದಾವೆ. ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂದರೆ ಒಂದೇ ಭೂಮಿಯ ಮೇಲೆ ನಿರಂತರವಾಗಿ ಒಂದೇ ಬೆಳೆಯನ್ನು ನಮ್ಮ ರೈತ ಬಾಂಧವರು ಬೆಳೆಯೋದು. ಉದಾಹರಣೆಯಾಗಿ ಹೇಳಬೇಕು ಅಂದರೆ ಮೆಕ್ಕೆಜೋಳ ಆದಮೇಲೆ ಮೆಕ್ಕೆಜೋಳ. ಸೊ ಹೀಗೆ ಆ ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳ ಅಂತ ನಾವೇನು ಕರಿತೀವಿ ಅದು ಯಥೇಚ್ಛವಾಗಿ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಬೆಳೆಯೋದ್ರಿಂದ ಭೂಮಿ ಬರಡಾಗುತ್ತೆ. ಇದನ್ನು ಸಹ ನಾವು ಸಂಶೋಧನೆಯಿಂದ ಕಂಡುಕೊಂಡಿದ್ವಿ. ಸೊ ಹೀಗಾಗಿ ನಾವೇನು ಮಾಡ್ತೀವಿ ಅಂದರೆ ಮುಸುಕಿನ ಜೋಳ ಬೆಳೆದಾದಂತಹ ರೈತರಿಗೆ ನೆಕ್ಸ್ಟು ಒಂದು ಸೀಸನ್ನಲ್ಲಿ ಅವರಿಗೆ ನಾವು ದ್ವಿದಳ ಧಾನ್ಯದ ಬೆಳೆಗಳನ್ನು ಹಾಕ್ಕೊಂಡ್ರೆ ಈ ದ್ವಿದಳ ಧಾನ್ಯದ ಬೆಳೆಗಳು ಆ ಹೀರಿಕೊಂಡಂಥ ಪೋಷಕಾಂಶಗಳನ್ನು ಸಮರ್ಪಕವಾಗಿ ಭೂಮಿಗೆ ಪೂರೈಸೋದಲ್ಲದೆ ಭೂಮಿಯ ಫಲವತ್ತತೆ ಮಟ್ಟವನ್ನು ಕಾಪಾಡಲಿಕ್ಕೆ ಒಂದು ಸಹಾಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಹಲವಾರು ದ್ವಿದಳ ಧಾನ್ಯದ ಬೆಳೆಗಳನ್ನು ಮೆಕ್ಕೆಜೋಳದ ಜೊತೆಯಲ್ಲಿ ಬೆಳಿಲಿಕ್ಕೂ ಸಹ ಒಂದು ತಾಂತ್ರಿಕತೆಯನ್ನು ನಾವು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೀವಿ. ಎರಡನೇದಾಗಿ ಹೇಳಬೇಕು ಅಂತಂದರೆ ಯಥೇಚ್ಛವಾಗಿ ಮಳೆ ಆಗೋದ್ರಿಂದ ಈಗ ಉದಾಹರಣೆಯಾಗಿ ನೀವೆಲ್ಲ ನೋಡಬಹುದು ಈ ವರ್ಷ ಯಥೇಚ್ಛವಾಗಿ ಮಳೆ ಆಯಿತು, ಎಲ್ಲ ಜಿಲ್ಲೆಗಳಲ್ಲೂ ಸಾಕಷ್ಟು ಮಳೆ ಆಯಿತು, ಆಮೇಲೆ ಬೆಳೆಗಳು ಸಹ ಸಾಕಷ್ಟು ಹಾಳಾಗಿದೆ, ಅದನ್ನು ನಾವು ನೋಡ್ತಾ ಇದ್ದೀವಿ ದಿನಂಪ್ರತಿಯಾಗಿ. ಆ ರೀತಿಯಾಗಿ ಯಥೇಚ್ಛವಾಗಿ ಮಳೆ ಆಗೋದ್ರಿಂದ ಭೂಮಿಯ ಮೇಲೆ ಇರತಕ್ಕಂಥ ಒಂದು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣು ಕೊಚ್ಚನೆಯಾಗಿ ಅದು ಮುಂದಿನ ಒಂದು ಬೆಳೆಗೆ ನಮಗೆ ಪೋಷಕಾಂಶಗಳ ಮಟ್ಟ ಕುಂಠಿತಗೊಳ್ತದೆ. ನಿಗದಿತ ಪ್ರಮಾಣದಲ್ಲಿ ಆ ಪೋಷಕಾಂಶಗಳು ಆ ಬೆಳೆಗೆ ಪೂರೈಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೂರನೇದ ಏನು ಅಂತಂದರೆ ಈ ಪೋಷಕಾಂಶಗಳ ಕೊರತೆ ಇನ್ನೊಂದು ಏನು ಅಂದರೆ ಈ ಮಣ್ಣಿನಲ್ಲಿರ್ತಕ್ಕಂಥ ಮಣ್ಣಿನ ಗುಣದಲ್ಲಿರ್ತಕ್ಕಂಥ ಬದಲಾವಣೆಗಳು ಯಾವ ರೀತಿ ಅಂತಂದರೆ ಈಗ ನಾವು ಮಣ್ಣನ್ನು ನಾವು ಪರೀಕ್ಷೆ ಮಾಡಿದಾಗ ಹಲವಾರು ರೀತಿಯಲ್ಲಿ ನಾವು ವಿಂಗಡಿಸ್ತೀವಿ, ಆಮ್ಲೀಯ ಮಣ್ಣು, ಸವಳು ಮತ್ತು ಕರ್ಲು ಭೂಮಿಗಳು ಅಂತ. ಉದಾಹರಣೆಯಾಗಿ ಹೇಳಬೇಕು ಅಂದರೆ ಅಕಸ್ಮಾತ್ ಆಗಿ ರೈತರ ಭೂಮಿ ಆಮ್ಲೀಯತೆಯಿಂದ ಕೂಡಿದರೆ ಆ ಪೋಷಕಾಂಶಗಳ ಒದೆಯುವಿಕೆ ವ್ಯತ್ಯಾಸ ಆಗುತ್ತೆ. ಈ ಆಮ್ಲೀಯ ಮಣ್ಣಿನಲ್ಲಿ ಅಲ್ಯೂಮಿನಿಯಮ್ಮು, ರಂಜಕ, ಸುಣ್ಣ, ಮ್ಯಾಗ್ನೇಷಿಯಮ್ಮು, ಪೊಟ್ಯಾಷಿಯಮ್ಮು ಈ ಪೋಷಕಾಂಶಗಳು ಯಾವಾಗಲೂ ಕೊರತೆಯನ್ನು ತೋರ್ಪಡಿಸ್ತವೆ. ಅಂದರೆ ಒಂದು ಪೋಷಕಾಂಶ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಆ ಪೋಷಕಾಂಶ ಈ ಒಂದು ಪೋಷಕಾಂಶಗಳ ಒಂದು ಲಭ್ಯತೆಯನ್ನು ಅದು ಹಿಂಬಡಿಯಿಂದ ಲಭ್ಯತೆ ಆಗದೇ ರೀತಿಯಲ್ಲಿ ಆ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಸೊ ಹೀಗಾಗಿ ನಾವು ಮಣ್ಣುಗಳನ್ನು ಅಮ್ಲೀಯ ಮಣ್ಣುಗಳನ್ನು ನಿರ್ವಹಣೆ ಮಾಡಬೇಕು, ಸವಳು ಭೂಮಿಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಮತ್ತು ಕ್ಷಾರ ಭೂಮಿಗಳನ್ನು ಅಥವಾ ಕರಲು ಭೂಮಿಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ವಿಧಾನವನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಸಮರ್ಪಕವಾಗಿ ಪೋಷಕಾಂಶಗಳನ್ನು ಆ ಬೆಳೆಗೆ ಪೂರೈಸಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಮ್ಮ ಒಂದು ಕೃಷಿ ಭೂಮಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಪೋಷಕಾಂಶಗಳನ್ನು ಕಾಪಾಡುವಲ್ಲಿ ಅಂದರೆ ಹೆಚ್ಚಿಸುವಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರಗಳ ಪಾತ್ರ ಯಾವ ರೀತಿ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಹಸಿರೆಲೆ ಗೊಬ್ಬರಗಳ ಪಾತ್ರ ಬಹಳಷ್ಟು ಉಪಯುಕ್ತವಾಗಿದೆ. ಅದನ್ನು ಈ ಭೂಮಿಯಲ್ಲಿ ಪೋಷಕಾಂಶಗಳನ್ನು ನಾವು ನಿರ್ವಹಣೆ ಮಾಡುವುದರ ಮೂಲಕ ಆ ಭೂಮಿಯ ಫಲವತ್ತತೆ ಮಟ್ಟ ಅಥವಾ ಪೋಷಕಾಂಶಗಳನ್ನು ನಾವು ಪೂರೈಸಲಿಕ್ಕೆ ಒಂದು ಸಹಾಯ ಆಗುತ್ತೆ. ಮುಖ್ಯವಾಗಿ ನೀವು ಕೇಳಿರುವ ಹಾಗೆ ಈ ಭೂಮಿಯಲ್ಲಿ ನಾವು ನಮ್ಮ ರೈತ ಬಾಂಧವರಿಗೆ ಹೇಳೋದೇನು ಅಂದರೆ, ಈಗ ಯಥೇಚ್ಛವಾಗಿ ಈಗ ಸೆಣಬು, ಡಯಂಚ, ಆಮೇಲೆ ಸಸ್ಪೇನಿಯ ಇಂತಹ ಹಸಿರೆಲೆ ಗೊಬ್ಬರಗಳು, ಇವುಗಳ ಕೃಷಿ ಇಲಾಖೆಯಲ್ಲಿಯೂ ಸಹ ಸುಮಾರು ಸಬ್ಸಿಡಿ ದರದಲ್ಲಿ ರೈತರಿಗೆ ಬೀಜಗಳನ್ನು ಕೊಡ್ತಾರೆ. ಅವರು ಈ ಮುಂಗಾರು ಹಂಗಾಮಿನಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಕೊಂಡು ಅವು ಹೂ ಬಿಡೋದಕ್ಕಿಂತ ಮುಂಚೆ ಅವುಗಳನ್ನು ಭೂಮಿಯ ಜೊತೆ ಮಣ್ಣಿಗೆ ಸೇರಿಸೋದ್ರಿಂದ ಅದರಲ್ಲಿ ಹೇರಳವಾಗಿ ಸಿಗುವಂತಹ ಒಂದು ಪೋಷಕಾಂಶಗಳು ನಮ್ಮ ಭೂಮಿಗೆ ದೊರೆಯುತ್ತೆ. ಮತ್ತು ಮುಂದಿನ ಸೀಸನ್ದಲ್ಲಿ ನಮ್ಮ ರೈತ ಬಾಂಧವರು ಯಾವ ಬೆಳೆಯನ್ನು ಹಾಕ್ಕೊಳ್ತಾರೆ ಆ ಬೆಳೆಗೆ ಸಮರ್ಪಕವಾಗಿ ಈ ಪೋಷಕಾಂಶಗಳ ಒಂದು ಲಭ್ಯತೆ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಅವರು ಹಸಿರೆಲೆ ಗೊಬ್ಬರಗಳನ್ನು ಸಹ ಹಾಕಬಹುದು. ಆ ಹಸಿರೆಲೆ ಗೊಬ್ಬರಗಳಿಂದ ನಾವೇನು ಹೇಳ್ತೀವಿ, ಪ್ರಥಮ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು ಹಾಗೂ ತೃತೀಯ ಪೋಷಕಾಂಶಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ಜನ ನಮ್ಮ ಕೃಷಿಕರನ್ನ ನೋಡ್ತಾ ಇದ್ದೀವಿ ಸರ್, ಈಗ ಯಾವುದೇ ರೀತಿಯಾದಂಥ ಒಂದು ಮಣ್ಣು ಪರೀಕ್ಷೆ ಮಾಡಿಸಲ್ಲ, ಅಂದರೆ ಬೆಳೆಗಳು ಒಂದು ಹಂತಕ್ಕೆ ಬಂದಾಗ ಹೆಚ್ಚು ಹೆಚ್ಚು ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಕೊಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ ಸರ್. ಈಗ ಈ ರೀತಿಯಾಗಿ ಹೆಚ್ಚು ಹೆಚ್ಚು ಪೋಷಕಾಂಶಗಳನ್ನು ನಾವು ರಾಸಾಯನಿಕ ಗೊಬ್ಬರದ ರೂಪದಲ್ಲಿ ಕೊಟ್ಟರೆ ಅಂದರೆ ಬೆಳೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಈಗ ಅದರಲ್ಲಿ ಯಾವುದು ಕೊರತೆ ಇದೆ, ಯಾವುದು ಕೊರತೆ ಇಲ್ಲ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನು ತಿಳಿದುಕೊಳ್ಳಲ್ಲ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಉತ್ತಮವಾದಂಥ ಪ್ರಶ್ನೆ ಕೇಳಿದ್ರಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಯಥೇಚ್ಛವಾದಂತಹ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಹಾಕಬಾರ್ದು, ಹಾಕೋದ್ರಿಂದ ಈ ಪೋಷಕಾಂಶಗಳ ವ್ಯತ್ಯಾಸ ಆಗುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ನಾನು ನಮ್ಮ ರೈತ ಬಾಂಧವರಿಗೆ ಹೇಳೋದೇನು ಅಂದರೆ, ರಾಸಾಯನಿಕ ಗೊಬ್ಬರಗಳನ್ನು ನೀವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಉಪಯೋಗಿಸ್ಬೇಕು. ಯಾಕೆಂದರೆ ನಾವು ಪ್ರತಿಯೊಂದು ಬೆಳೆಗೂ ಆ ಬೆಳೆಗೆ ಬೇಕಾಗುವಂತಹ ನಿರ್ದಿಷ್ಟ ಪ್ರಮಾಣದ ಪೋಷಕಾಂಶಗಳ ಒಂದು ಲಭ್ಯತೆಯನ್ನು ನೋಡಿ ಆ ಬೆಳೆ ಬೆಳವಣಿಗೆಯಾಗಿ ಹಾಗೂ ತೆಗೆದುಕೊಳ್ಳುವಂತಹ ಆ ಪೋಷಕಾಂಶಗಳನ್ನು ಪ್ರಮಾಣವನ್ನು ನೋಡಿಕೊಂಡು ನಾವು ಆ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತರು ಒಂದು ಉತ್ತಮವಾದಂಥ ಬೆಳೆಯನ್ನು ಅವರು ಪಡಿಬೇಕು ಅಂದರೆ ಮೊಟ್ಟ ಮೊದಲನೆಯದಾಗಿ ಅವರು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು. ಮಣ್ಣು ಪರೀಕ್ಷೆಯನ್ನು ಮಾಡಿಸೋದ್ರಿಂದ ಅವರಿಗೆ ಏನು ಉಪಯುಕ್ತ ಆಗುತ್ತೆ ಅಂತಂದರೆ, ಅವರ ಭೂಮಿ ಆಮ್ಲೀಯತೆಯಿಂದ ಇದೆಯೋ, ಸವಳು ಭೂಮಿಯಾಗಿದೆಯೋ ಅಥವಾ ಕರಲು ಭೂಮಿಯಿಂದ ಕೂಡಿದೆಯೋ ಅನ್ನೋ ಆ ರೀತಿಯಲ್ಲಿ ಅವರು ವಿಂಗಡಣೆ ಮಾಡ್ಕೊಬೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ಆಮ್ಲೀಯತೆ ಆಗಿದ್ದರೆ ಅದಕ್ಕೆ ಯಾವುದು ಒಂದು ನಿರ್ವಹಣೆಯನ್ನು ಮಾಡಬೇಕು ಅಂತ ತಾಂತ್ರಿಕತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಆಲ್ರೆಡಿ ಸಾಕಷ್ಟು ತಾಂತ್ರಿಕತೆಗಳನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಸವಳು ಭೂಮಿಯಾಗಿದ್ದರೆ ಮತ್ತು ಕರಲು ಭೂಮಿಯಾಗಿದ್ದರೆ ಈ ಆಮ್ಲೀಯತೆಯಿಂದ ಕೂಡಿದರೆ ಸುಣ್ಣವನ್ನು ಬೆರೆಸುವುದು, ಸವಳದಿಂದ ಕೂಡಿದರೆ ನಾವು ಜಿಪ್ಸಮನ್ನು ಹಾಕೋದು, ಈ ತಾಂತ್ರಿಕತೆಗಳನ್ನು ನಾವು ಆಲ್ರೆಡಿ ರೈತ ಬಾಂಧವರಿಗೆ ಕೊಟ್ಟಿದ್ದೀವಿ ಹಾಗೂ ರೈತ ಬಾಂಧವರು ಸಾಕಷ್ಟು ಜನ ಆಯಾ ಒಂದು ಭೂಮಿಗೆ ತಕ್ಕಂತೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಎರಡನೇದಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೇ ಈ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಣ್ಣು ಪರೀಕ್ಷೆ ಮಾಡದೇ ಉಪಯೋಗಿಸಿದರೆ, ಈಗ ನೀವು ನನಗೆ ಪ್ರಶ್ನೆ ಕೇಳಿದಂಗೆ ಭೂಮಿಯಲ್ಲಿ ಎಷ್ಟು ಪ್ರಮಾಣ ಇದೆ ಮತ್ತು ಹೊರಗಡೆಯಿಂದ ರೈತರು ಎಷ್ಟು ಪ್ರಮಾಣ ಹಾಕ್ತಾರೆ, ಹೊರಗಡೆಯಿಂದ ಅವರು ಯಥೇಚ್ಛವಾಗಿ ಹಾಕಿದರು ಅಂದರೆ ಆ ಒಂದು ಪೋಷಕಾಂಶದ ವ್ಯತ್ಯಾಸ ಭೂಮಿಯಲ್ಲಿ ಕಂಡುಬರ್ತದೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಈ ಪೋಷಕಾಂಶಗಳ ವ್ಯತ್ಯಾಸ ಆಗುತ್ತೆ. ಆಮೇಲೆ ಆ ಬೆಳೆಗೆ ಆ ನಿರ್ದಿಷ್ಟ ಪ್ರಮಾಣದ ಒಂದು ಆ ರಾಸಾಯನಿಕವನ್ನು ಹೀರಿಕೊಳ್ಳಕ್ಕೆ ಆಗದೇ ಅದು ಅಲ್ಲೇ ಭೂಮಿಯ ಅಡಿಲಿನಲ್ಲಿ ಉಳ್ಕೊಂಡು ಈ ವಾತಾವರಣದ ವಾಯು ಹಾಗೂ ಉಷ್ಣತೆಯ ಜೊತೆ ಸಂಯೋಗಗೊಂಡು ಮುಂದಿನ ದಿನಗಳಲ್ಲಿ ಸವಳು ಭೂಮಿಗಳಾಗಿ ಪರಿವರ್ತನೆಗೊಳ್ತವೆ. ಸೊ ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿಯೇ ಅವರು ಈ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಲ್ಲದೆ ಮುಖ್ಯವಾಗಿ ನಾನು ಏನು ಹೇಳೋದು ನಮ್ಮ ರೈತ ಬಾಂಧವರಿಗೆ ಅಂದರೆ, ಬೆಳೆಗಳಿಗೆ ನಾವು ಏನು ಶಿಫಾರಸು ಮಾಡಿರ್ತೀವಿ ಆ ಬೆಳೆಗಳಿಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಅವರು ವಿಂಗಡಣೆ ಮಾಡಿ, ಅಂದರೆ ಬಿತ್ತನೆ ಮಾಡುವಾಗ 50%, ಬಿತ್ತನೆ ಆದಮೇಲೆ ಒಂದು ತಿಂಗಳಿಗೆ ಇನ್ನೊಂದು 50% ಸಾವಯವ ಗೊಬ್ಬರಗಳ ಜೊತೆ ಹಾಕೋದ್ರಿಂದ ನಾವು ಸಮರ್ಪಕವಾದಂತಹ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋದಲ್ಲದೆ ಉತ್ತಮವಾದಂತಹ ಒಂದು ಇಳುವರಿಯನ್ನು ನಮ್ಮ ರೈತ ಬಾಂಧವರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಒಂದು ಅಂದರೆ ಮಣ್ಣು ಪರೀಕ್ಷೆಯಿಂದ ನಾವು ಭೂಮಿಯಲ್ಲಿ ಇರತಕ್ಕಂಥ ಒಂದು ಸಮಗ್ರ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಳ್ಬಹುದು. ಈಗ ಇನ್ನೊಂದು ಅಂದರೆ ಬೆಳೆಗಳ ಒಂದು ಬೆಳವಣಿಗೆಯ ಮೇಲೆ ಇದರಲ್ಲಿ ಈ ರೀತಿಯಾದ ಒಂದು ಪೋಷಕಾಂಶಗಳ ಕೊರತೆ ಇದೆ ಅಂತೇಳಿ ಏನಾದರೂ ನಾವು ಗಮನಿಸ್ಬೋದು ಸರ್? ಖಂಡಿತವಾಗಿ. ಈಗ ನಾವು ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ಅವುಗಳನ್ನು ನಾವು ವಿಂಗಡಣೆ ಮಾಡ್ತೀವಿ. ಯಾವ ರೀತಿ ಅಂದರೆ, ಉದಾಹರಣೆಯಾಗಿ ಹೇಳಬೇಕು ಅಂದರೆ ಸಾರಜನಕ. ಸಾರಜನಕ ಭೂಮಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ನಾವು ಹೇಳಬೇಕು ಅಂದರೆ ಅದು ಒಂದು ಹೆಕ್ಟರ್ಗೆ ಸುಮಾರು 280 kg ಕಡಿಮೆ ಇದ್ದರೆ ಅದನ್ನು ನಾವು ಕಡಿಮೆ ಪ್ರಮಾಣ ಅಂತ ಹೇಳ್ತೀವಿ. ಮತ್ತು 560 kg ಒಂದು ಹೆಕ್ಟರ್ಗೆ ಅಷ್ಟು ಪ್ರಮಾಣದಲ್ಲಿದ್ದರೆ ಅದು ಸಾರಜನಕ ಭೂಮಿಯಲ್ಲಿ ಹೇರಳವಾಗಿ ಸಿಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ರಂಜಕದ ನಾವು ಉದಾಹರಣೆಯಾಗಿ ತೊಗೊಂಡ್ರೆ, ರಂಜಕ ಒಂದು ಹೆಕ್ಟರ್ಗೆ 22 kg ಅಷ್ಟಿದ್ದರೆ ನಾವು ಅದನ್ನು ಕಡಿಮೆ ಪ್ರಮಾಣ ಅಂತ ಗುರುತಿಸ್ತೀವಿ. 56 kg ಜಾಸ್ತಿ ಇದ್ದರೆ ಅದು ಭೂಮಿಯಲ್ಲಿ ರಂಜಕದ ಪ್ರಮಾಣ ಪರವಾಗಿಲ್ಲ, ಚೆನ್ನಾಗಿದೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತ ವಿಂಗಡಿಸ್ತೀವಿ. ಈ ರೀತಿಯಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ವಿಂಗಡಣೆ ಮಾಡ್ತೀವಿ. ಈ ಪೊಟ್ಯಾಷಿಯಂ ತೊಗೊಂಡ್ರೆ ಭೂಮಿಯಲ್ಲಿ ಒಂದು ಹೆಕ್ಟರ್ಗೆ 144 kg ಅಷ್ಟಿದ್ದರೆ ಅದು ಕಡಿಮೆ ಪ್ರಮಾಣದಲ್ಲಿದೆ. 334 ಜಾಸ್ತಿ ಇದ್ದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಒಂದು ಕಡಿಮೆ, ಮಧ್ಯಮ ಹಾಗೂ ಹೆಚ್ಚು ಹೆಚ್ಚಿನ ಪ್ರಮಾಣ ಪೋಷಕಾಂಶಗಳ ಲಭ್ಯತೆಯ ಆಧಾರದ ಮೇಲೆ ನಾವು ಬೆಳವಣಿಗೆಗೆ ಪೂರಕವಾಗಿ ಆ ಪೋಷಕಾಂಶಗಳನ್ನು ನಾವು ಆ ಬೆಳೆಗೆ ಶಿಫಾರಸು ಮಾಡ್ತೀವಿ. ಸೊ ಹೀಗಾಗಿ ಈ ಮಣ್ಣು ಪರೀಕ್ಷೆ ಮಾಡೋದರಿಂದ ಅವರ ಭೂಮಿ ಫಲವತ್ತತೆಯಿಂದ ಕೂಡಿದೆಯೋ ಅಥವಾ ಬರುಡಾಗಿದೆಯೋ ಅಥವಾ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಮಟ್ಟದಲ್ಲಿದೆಯೋ, ಮಧ್ಯಮ ಕ್ರಮಾಂಕದಲ್ಲಿದೆಯೋ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿದೆಯೋ ಅಂತ ಒಂದು ತಿಳಿಲಿಕ್ಕೆ ಒಂದು ಸಾಕಷ್ಟು ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಅದರ ಪ್ರಮಾಣದ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಸೋದ್ರಿಂದ, ಸಾವಯವ ಗೊಬ್ಬರಗಳನ್ನು ಸಹ ನಾವು ಬಳಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ನಿರಂತರವಾಗಿ ಹಾಗೂ ಪೂರಕವಾಗಿ ನಾವು ಉತ್ತಮವಾದ ಬೆಳೆ ಜೊತೆಗೆ ಆ ಫಲವತ್ತತೆಯನ್ನು ಉಳಿಸಿಕೊಳ್ಳುವಕ್ಕೆ ನಮ್ಮ ರೈತ ಬಾಂಧವರೆಲ್ಲರೂ ಸಫಲರಾಗ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಇವತ್ತಿನ ಒಂದು ಕೃಷಿ ಪದ್ಧತಿಯಲ್ಲಿ ನಮ್ಮ ಕೃಷಿಕರು ಅಂದರೆ ಸಾಕಷ್ಟು ಈಗ ಕೆಲವೊಂದು ರಾಸಾಯನಿಕ ಗೊಬ್ಬರಗಳಿಗೆ ಅಷ್ಟೇ ಸೀಮಿತ ಆಗ್ತಾರೆ ಸರ್. ಈಗ DAP ಆಗಿರ್ಬೋದು, ಕೆಲವೊಂದು 20-20 ಆಗಿರ್ಬೋದು, ಸಾರಜನಕ ಆಗಿರ್ಬೋದು, ಈ ಗೊಬ್ಬರಗಳಿಗೆ ಅಷ್ಟೇ ಸೀಮಿತ ಆಗಿರ್ತಾರೆ. ಸಾಕಷ್ಟು ಕೃಷಿಕರು ಇವತ್ತು ಕೃಷಿಯಲ್ಲಿ ಜಿಪ್ಸಮ್ ಬಳಕೆ ಮಾಡಲ್ಲ, ಜಿಂಕ್ ಬಳಕೆ ಮಾಡಲ್ಲ, ಬೋರಾನ್ ಬಳಕೆ ಮಾಡಲ್ಲ. ಅಂದರೆ ಈ ರೀತಿ ಬಳಕೆ ಮಾಡದಂತಹ ಒಂದು ಕೃಷಿಯಲ್ಲಿ ಅಂದರೆ ಅಲ್ಲಿ ಏನು ಒಂದು ಪೋಷಕಾಂಶಗಳ ಕೊರತೆ ಬರುತ್ತೆ, ಆ ಒಂದು ಪೋಷಕಾಂಶಗಳ ಕೊರತೆಯಿಂದ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ತುಂಬ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ನಾನು ಈಗ ಆಲ್ರೆಡಿ ನಿಮಗೆ ಹೇಳಿದೆ ಏನು ಅಂದರೆ, ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳ ವ್ಯತ್ಯಾಸ ಆಗೋದು ಖಂಡಿತ. ಯಾಕಂದರೆ ಇದನ್ನು ನಾವು ಅಖಿಲ ಭಾರತ ದೀರ್ಘಾವಧಿ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಬೆಳೆಗಳ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಹಲವಾರು ಪ್ರಾತ್ಯಕ್ಷಿಕೆಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಾಕ್ಕೊಂಡು ನಾವು ಅದನ್ನು ತಿಳ್ಕೊಂಡಿದ್ವಿ. ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕಡಿಮೆ ಆಗ್ತದೆ, ಭೂಮಿ ಕಾಲಕ್ರಮೇಣವಾಗಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ರಾಸಾಯನಿಕ ಗೊಬ್ಬರಗಳ ಶಿಫಾರಸು ಏನಿದೆ, ಆ ಶಿಫಾರಸನ್ನು ಅವರು ಆ ಬೆಳೆಗೆ ಸೂಕ್ತ ಸಮಯದಲ್ಲಿ ಮತ್ತು ಶಿಫಾರಸಿನಷ್ಟೇ ಅವರು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವುದರಿಂದ ಯಾವುದೇ ರೀತಿಯಾಗಿ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರೋದಿಲ್ಲ, ಅಲ್ಲದೆ ಉತ್ತಮವಾದಂಥ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ನೀವು ಈಗ ಕೇಳಿದ್ರಿ ಇನ್ನೊಂದು, ಈ ಕೊರತೆಯ ಲಕ್ಷಣಗಳನ್ನು ನಾವು ಯಾವ ರೀತಿಯಾಗಿ ಕಂಡುಕೋಬಹುದು ಅಂತ. ಈಗ ಒಂದು ನಾವು ಬೆಳೆ ಉತ್ತಮವಾಗಿದೆ ಅಂತ ನಾವು ನೋಡಬೇಕು ಅಂದರೆ ಆ ಬೆಳೆ ಯಾವಾಗಲೂ ಅಚ್ಚು ಹಸಿರಾಗಿರ್ತದೆ. ಈಗ ನಮ್ಮ ರೈತ ಬಾಂಧವರು ತಮ್ಮ ತೋಟಗಳಿಗೆ ಅಥವಾ ಅವರು ಒಂದು ಗದ್ದೆಗಳಿಗೆ ಹೋದಾಗ ಆ ಬೆಳೆಯ ಒಂದು ಬೆಳವಣಿಗೆಯ ಬಣ್ಣ, ಆ ಬಣ್ಣದಲ್ಲಿ ವ್ಯತ್ಯಾಸ ಆಗಿದ್ದರೆ ಖಂಡಿತವಾಗಿ ನಾವು ಆ ಬೆಳೆಯಲ್ಲಿ ಪೋಷಕಾಂಶದ ಕೊರತೆಯ ಲಕ್ಷಣ ಇದೆ ಅಂತ ನಾವು ತಿಳ್ಕೊಬೋದು. ಉದಾಹರಣೆಯಾಗಿ ನಾನು ನಿಮ್ಗೆ ಹೇಳಬೇಕು ಅಂದರೆ, ಈಗ ಬೆಳೆಯ ಬೆಳವಣಿಗೆ ಅವಧಿಯಲ್ಲಿ ಸಾರಜನಕದ ಕೊರತೆ ಏನಾದರೂ ಆಯಿತು ಅಂದರೆ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗಿರ್ತದೆ. ಆಮೇಲೆ ಎಲೆಗಳು ತುದಿ ಭಾಗದಿಂದ ತಿಳಿ ಹಸಿರು ಬಣ್ಣಕ್ಕೆ, ಅದಾದ ಮೇಲೆ ಹಳದಿ ಬಣ್ಣಕ್ಕೆ ಪರಿವರ್ತನೆ ಹೊಂದುತ್ತದೆ. ಎರಡನೇದಾಗಿ ರಂಜಕದ್ದು ನಾನು ಹೇಳಬೇಕು ಅಂದರೆ, ಸಸ್ಯದ ಬೆಳವಣಿಗೆಯ ಬೇರು ಉತ್ತಮವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಅದು ಅಲ್ಲದೆ ಹಣ್ಣು ಮತ್ತು ಬೀಜಗಳು ದುರ್ಬಲವಾಗಿರ್ತದೆ, ಯಾವುದೇ ರೀತಿಯಾಗಿ ಗಟ್ಟಿತನ ಬರೋದಿಲ್ಲ ಮತ್ತು ಬೇರದ ಬೆಳವಣಿಗೆನೂ ಸಹ ಆಗೋದಿಲ್ಲ. ಮೂರನೇದಾಗಿ ಪೊಟ್ಯಾಶ್ ಅಂಶದ ಬಗ್ಗೆ ಹೇಳಬೇಕು ಅಂದರೆ ಈ ಪೊಟ್ಯಾಶು ಬೆಳೆಗಳಲ್ಲಿ ಒಂದು ರೋಗ ನಿರೋಧಕತೆಯನ್ನು ಹೆಚ್ಚಿಸಲಿಕ್ಕೆ ಅದು ತುಂಬ ಸಹಾಯ ಮಾಡುತ್ತದೆ. ಪೊಟ್ಯಾಶದ ಕೊರತೆ ಲಕ್ಷಣ ಏನಾದರೂ ಕಂಡು ಬಂತು ಅಂತಂದರೆ ಎಲೆಗಳು ಅಲ್ಲಲ್ಲಲ್ಲೇ ಸುಟ್ಟಂತೆ ನಮಗೆ ಭಾಸವಾಗುತ್ತೆ ಮತ್ತು ಬಲಿತ ಎಲೆಗಳು ಕಂದು ಬಣ್ಣಕ್ಕೆ ಪರಿವರ್ತನೆ ಹೊಂದುತ್ತೆ. ನಾನು ಸಾರಜನಕ ರಂಜಕ ಪೊಟ್ಯಾಶ್ ಈ ಮೂರು ಪ್ರಥಮ ಪೋಷಕಾಂಶಗಳದು ಕೊರತೆಯ ಲಕ್ಷಣದ ಚಿಹ್ನೆಗಳನ್ನು ನಾನು ಯಾಕೆ ಕೇಳಿದೆ ಅಂದರೆ ನಮ್ಮ ರೈತ ಬಾಂಧವರು ಯಥೇಚ್ಛವಾಗಿ ಉಪಯೋಗಿಸೋದೇ ನೀವು ಕೇಳಿದ ಹಾಗೆ ಯೂರಿಯಾ, ಡಿ ಎ ಪಿ ಮತ್ತು ಎಮ್ ಒ ಪಿ. ಸೊ ಹೀಗಾಗಿ ಈ ಒಂದು ಕೊರತೆಯ ಲಕ್ಷಣಗಳನ್ನು ನಾನು ನಿಮ್ಗೆ ತಿಳಿಪಡಿಸಿದೆ. ಅದು ಬಣ್ಣದಲ್ಲಿ ಆಗಿರುವಂತಹ ವ್ಯತ್ಯಾಸವನ್ನು ಗುರುತಿಸಿ ಅದು ಯಾವ ಒಂದು ಪೋಷಕಾಂಶದ ಲಕ್ಷಣ ಅನ್ನೋದನ್ನು ತಿಳಿದುಕೊಂಡು ಅದೇ ಪೋಷಕಾಂಶವನ್ನು ಅವರು ಸಾವಯವದ ಮೂಲಕವಾಗಲಿ ಅಥವಾ ರಾಸಾಯನಿಕ ರೂಪದಲ್ಲಾಗಲಿ ಅದನ್ನು ಪೂರೈಸುವುದರಿಂದ ಆ ಒಂದು ಪೋಷಕಾಂಶದ ಕೊರತೆಯನ್ನು ನಿಭಾಯಿಸಿ ಅವರು ಒಂದು ಉತ್ತಮವಾದಂಥ ಇಳುವರಿಯನ್ನು ಅವರು ಪಡೀಲಿಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ರೈತ ಬಾಂಧವರು ಖಂಡಿತವಾಗಿ ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆ ಹಾಗೂ ಅಧಿಕ ಇಳುವರಿಗೆ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಅತ್ಯವಶ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಕೆಲವೊಬ್ಬರು ರೈತರು ಅಂದರೆ ಕೆಲವೊಂದು ಭಾಗದಲ್ಲಿ ಕೆಲವು ಬೆಳೆಗಳಿಗೆ ಅಂದರೆ ಈ ತೋಟಗಾರಿಕೆ ಬೆಳೆಗಳಿಗೆ ಆಗಿರ್ಬೋದು, ಕೆಲವು ಕೃಷಿ ಬೆಳೆಗಳಿಗೆ ಆಗಿರ್ಬೋದು, ಸಾಕಷ್ಟು ಸಾವಯವ ಕೃಷಿ ಮಾಡೋಂಥ ರೈತರನ್ನ ನಾವು ನೋಡಿದ್ದೀವಿ. ಅಲ್ಲಿ ಸಾವಯವ ಗೊಬ್ಬರ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಎಲ್ಲ ರೀತಿಯಾದಂಥ ಒಂದು ಪ್ರಧಾನ ಪೋಷಕಾಂಶಗಳು ಬೆಳೆಗೆ ಸಿಗುತ್ತವೆ ಸರ್? ನೀವು ಕೇಳಿದ ಹಾಗೆ ಅವರು ಖಂಡಿತವಾಗಿಯೂ ಸಾವಯವದಲ್ಲಿ ಕೃಷಿಯನ್ನು ಮಾಡಬಹುದು. ನಮ್ಮಲ್ಲಿನೂ ಈಗ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಶೂನ್ಯ ಬಂಡವಾಳ ಕೃಷಿ ಅಲ್ಲಿ ಹಲವಾರು ಪ್ರಾತ್ಯಕ್ಷಿಕೆಗಳನ್ನು ನಾವು ಮಾಡ್ತಾ ಇದ್ವಿ. ಈ ಶೂನ್ಯ ಬಂಡವಾಳ ಕೃಷಿ ಪ್ರಾತ್ಯಕ್ಷಿಕೆಯಲ್ಲಿ ನಾವು ಕಂಡುಕೊಂಡಿದ್ದು ಏನೆಂದರೆ ನಾವು ಸಾವಯವ ಕೃಷಿಯನ್ನು ಹೇರಳವಾಗಿ ಉತ್ತಮವಾಗಿ ನಾವು ಈ ದೀರ್ಘಾವಧಿ ಬೆಳೆಗಳಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ದೀರ್ಘಾವಧಿ ಬೆಳೆಗಳು ಆ ಪೋಷಕಾಂಶಗಳ ಲಭ್ಯತೆಯಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಅವು ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಿಂದ ಇಂತಹ ಸಾವಯವ ಕೃಷಿಯನ್ನು ನಾವು ದೀರ್ಘಾವಧಿ ಬೆಳೆಗಳಿಗೆ ನಾವು ಅಳವಡಿಸ್ಕೊಂಡಲ್ಲಿ ಉತ್ತಮವಾದಂಥ ಇಳುವರಿಯನ್ನು ನಾವು ನಮ್ಮ ರೈತ ಬಾಂಧವರು ಅಪೇಕ್ಷಿಸ್ಬೋದು. ಆದರೆ ಈ ಬೇಸಾಯದ ಬೆಳೆಗಳು ಉದಾಹರಣೆಗೆ ಜೋಳ, ಮೆಕ್ಕೆಜೋಳ, ಆಮೇಲೆ ಭತ್ತ ಆಗಿರ್ಬೋದು, ಆಮೇಲೆ ಕಡಲೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇಂತಹ ಬೇಸಾಯದ ಬೆಳೆಗಳಿಗೆ ನಾವು ಸಾವಯವ ಕೃಷಿಗೆ ಹೋದರೆ ನಿಮ್ಗೆ ಗೊತ್ತಿರುವ ಹಾಗೆ ಸಾಕಷ್ಟು ನಮ್ಮಲ್ಲಿ ಸಾವಯವದ ಒಂದು ಗೊಬ್ಬರ ಲಭ್ಯತೆ ಇಲ್ಲ. ಇವತ್ತಿನ ದಿನದಲ್ಲಿ ನಾವು ಯಾವುದೇ ಒಂದು ರೈತರ ಮನೆಗೆ ಹೋದ್ರೂ ಈ ನಾವು ಈಗ ದನಕರುಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ 5-6 ಎಕರೆಗೆ ಅವರು ಸಾವಯವ ಗೊಬ್ಬರವನ್ನು ಸಂಪೂರ್ಣವಾಗಿ ಪೂರೈಸುವಂಥ ಒಂದು ಪರಿಸ್ಥಿತಿ ಇರೋದಿಲ್ಲ. ಅವರಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಇರೋದಿಲ್ಲ. ನಾವು ಸಾವಯವ ಮಾಡ್ತೀನಿ ಅಂತ ಹೊರಗಡೆಯಿಂದ ಅವರು ಸಾವಯವ ಗೊಬ್ಬರವನ್ನು ಏನು ಕೊಂಡುಕೊಂಡು ಬಂದು ತಮ್ಮ ಭೂಮಿಗೆ ಹಾಕಿ ಮಾಡೋದರಿಂದ ಖಂಡಿತವಾಗಿಯೂ ಬೇಸಾಯದ ವೆಚ್ಚದಲ್ಲಿ ಜಾಸ್ತಿ ಆಗುತ್ತೆ. ಅದು ಅವರಿಗೆ ಲಾಭ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಸಾವಯವ ಅಂತ ಹೇಳಿದರೆ ಅವರಲ್ಲಿರ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಅವರು ಕೊಟ್ಟಿಗೆ ಗೊಬ್ಬರ ಆಗಲಿ ಎರೆಹುಳ ಗೊಬ್ಬರ ಆಗಲಿ ಆ ಭೂಮಿಗೆ ಎಷ್ಟು ಪ್ರಮಾಣದಲ್ಲಿ ಪೂರೈಸಬೇಕು ಅಷ್ಟು ಪ್ರಮಾಣದಲ್ಲಿ ಪೂರೈಸಿ ಮಾತ್ರ ಅದು ಸಾವಯವ ಆಗುತ್ತೆ. ನೀವು ಹೊರಗಡೆಯಿಂದ ಕೊಂಡುಕೊಂಡು ಬಂದು ಸಾವಯವವನ್ನು ನಾವು ಭೂಮಿಗೆ ಹಾಕಿ ಮಾಡ್ತೀವಿ ಅಂದರೆ ಖಂಡಿತವಾಗಿ ಅವ್ರಿಗೆ ಲಾಭ ಆಗೋದಿಲ್ಲ. ಇದನ್ನು ನಾನು ನಿರ್ದಿಷ್ಟ ಮಟ್ಟದಲ್ಲಿ ರೈತ ಬಾಂಧವರಿಗೆ ನಾನು ಹೇಳ್ತೀನಿ, ನೀವು ಖಂಡಿತವಾಗಿ ನಿಮ್ಮ ಭೂಮಿಯಲ್ಲಿ ಏನು ಸಂಪನ್ಮೂಲ ನಿಮಗೆ ದೊರೆಯುತ್ತೆ ಅದನ್ನೇ ನೀವು ಸಾವಯವ ಗೊಬ್ಬರವನ್ನು ಆಗಿ ಪರಿವರ್ತನೆ ಮಾಡಿಕೊಳ್ಳಿ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಜೀವಾಮೃತ ಇರ್ಬೋದು, ಪಂಚಾಮೃತ ಇರ್ಬೋದು, ಪಂಚಗಾವ್ಯ ಇರ್ಬೋದು, ವಜ್ರಕಾವ್ಯ ಇರ್ಬೋದು, ಇಂಥವೆಲ್ಲವುಗಳನ್ನು ನಮ್ಮ ರೈತ ಬಾಂಧವರು ಆಲ್ರೆಡಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥವುಗಳನ್ನು ತರಕಾರಿ ಬೆಳೆಗಳಿಗೆ ಹಾಗೂ ಕೆಲವೊಂದು ರೋಗ ಕೀಟಗಳು ಸಹ ಕಡಿಮೆ ಆಗಿದ್ದಾವೆ ಇವುಗಳನ್ನು ಒಂದು ಸಿಂಪರಣೆ ಮಾಡೋದ್ರಿಂದ ಅಂತಹವುಗಳನ್ನು ಉಪಯೋಗಿಸ್ಕೊಳ್ಬೋದು. ಅಲ್ಲದೆ ಪ್ಲಾಂಟೇಷನ್ ಅಂದರೆ ದೀರ್ಘಾವಧಿ ಬೆಳೆಗಳಲ್ಲಿ ಸಾವಯವದ ಕೃಷಿ ಒಂದು ಪೂರಕವಾದಂತಹ ಕೃಷಿಯನ್ನು ಮಾಡಬಹುದು. ಈ ಬೇಸಾಯದ ಬೆಳೆಗಳಲ್ಲಿ ಮಾತ್ರ ನಾವು ಯಾವಾಗಲೂ ವಿಜ್ಞಾನಿಗಳು ಏನು ಹೇಳ್ತೀವಿ, 50% ಸಾರಜನಕ, 50% ಸಾವಯವ ಗೊಬ್ಬರ. ಸೊ ಇವುಗಳನ್ನು ಎರಡೂ ಒಟ್ಟಿಗೆ ಪೂರೈಸೋದ್ರಿಂದ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದಲ್ಲದೆ ಉತ್ತಮವಾದಂಥ ಬೆಳೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಯಾವುದೇ ಒಂದು ಕೃಷಿ ಬೆಳೆಯಲ್ಲಿ ಈ ಒಂದು ಪೋಷಕಾಂಶ ಹಾಗೂ ಲಘು ಪೋಷಕಾಂಶಗಳ ಕೊರತೆ ಆದಾಗ ಅಂದರೆ ಬೆಳೆಯ ಮೇಲೆ ಯಾವ ರೀತಿಯಾದಂಥ ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಸರ್? ಖಂಡಿತವಾಗಿಯೂ ಉತ್ತಮವಾದಂಥ ಪ್ರಶ್ನೆ. ನಾನು ಈಗಾಗಲೇ ನಮ್ಮ ರೈತ ಬಾಂಧವರಿಗೆ ಹೇಳಿದ್ದೀನಿ, ಆ ಎಲ್ಲ ಪೋಷಕಾಂಶಗಳು ಒಟ್ಟು ಸುಮಾರು 17 ಪೋಷಕಾಂಶಗಳು ಬೆಳೆಯ ಜೀವಿತಾವಧಿಯಲ್ಲಿ ಅದು ತಮ್ಮ ಭೂಮಿಯಿಂದ ಆ ಬೆಳೆ ಹೀರಿಕೊಳ್ತದೆ. ಇಲ್ಲಿ ಲಘು ಪೋಷಕಾಂಶಗಳು ಉತ್ತಮವಾದಂತಹ ಒಂದು ಪಾತ್ರವನ್ನು ಬೆಳೆ ಬೆಳವಣಿಗೆಯಲ್ಲಿ ಅದು ಕಂಡುಕೊಂಡಿದ್ದೀವಿ. ಮುಖ್ಯವಾಗಿ ಇವತ್ತಿನೂ ಸಹ ನಮ್ಮ ಭಾರತ ದೇಶದ ಮಣ್ಣುಗಳಲ್ಲೇ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿಯೂ ಸಹ ಸತುವಿನ ಕೊರತೆ ಕಂಡುಕೊಳ್ತಾ ಇದ್ದೀವಿ. ಆಮೇಲೆ ಬೋರಾನಿನ ಒಂದು ಕೊರತೆಯನ್ನು ಕಂಡುಕೊಳ್ತಾ ಇದ್ದೀವಿ, ಮತ್ತು ಕ್ಯಾಲ್ಸಿಯಮ್ ಮೆಗ್ನೀಷಿಯಮ್ ಕೊರತೆಯನ್ನು ನಾವು ಕಂಡುಕೊಳ್ತಾ ಇದ್ದೀವಿ, ಮತ್ತು ಗಂಧಕವನ್ನು ಎಣ್ಣೆಕಾಳು ಬೆಳೆಗಳಲ್ಲಿ ನಾವು ಇದರ ಕೊರತೆಯನ್ನು ಕಂಡುಕೊಳ್ತಾ ಇದ್ದೀವಿ. ಅದಕ್ಕಾಗಿಯೇ ಒಂದು 5 ವರ್ಷಗಳ ಹಿಂದೆ ನಾವು ಭೂಚೇತನ ಅಂತ ಕರ್ನಾಟಕ ಸರ್ಕಾರದ ಒಂದು ಉತ್ತಮವಾದಂಥ ಒಂದು ಯೋಜನೆ ಭೂಚೇತನ ಕಾರ್ಯಕ್ರಮದ ಅಡಿಯಲ್ಲಿ ಈ ಜಿಪ್ಸಮ್ಮು ಜಿಂಕು ಬೋರಾನ್ ಕೊಡುವಂಥ ಒಂದು ವ್ಯವಸ್ಥೆ ಆಯಿತು ರೈತರಿಗೆ. ಜಿಪ್ಸಮ್ ಕೊಡೋದ್ರಿಂದ ಕ್ಯಾಲ್ಸಿಯಮ್ಮು ಮ್ಯಾಗ್ನೇಷಿಯಮ್ಮು ಮತ್ತು ಗಂಧಕವನ್ನು ಪೂರೈಸಿದ್ವಿ, ಮತ್ತು ಜಿಂಕು ಮತ್ತು ಬೋರಾನು ಸತು ಮತ್ತು ಬೋರಾನನ್ನು ಭೂಮಿಗೆ ಪೂರೈಸಿದ್ವಿ. ಸೊ ಹೀಗಾಗಿ ಈ ಲಘು ಪೋಷಕಾಂಶಗಳು ಉತ್ತಮವಾದಂತಹ ಬೆಳೆಗೆ ಬೆಳವಣಿಗೆಗೆ ಪೂರಕ ಆಗಿರೋದ್ರಿಂದ ಇವುಗಳನ್ನು ನಾವು ಸಮರ್ಪಕವಾಗಿ ನಾವು ನಮ್ಮ ಭೂಮಿಯಲ್ಲಿ ಇದೆಯೋ ಅಥವಾ ಇಲ್ಲೋ ಅಂತ ಇದನ್ನು ನಾವು ಮಣ್ಣು ಪರೀಕ್ಷೆಯ ಮೂಲಕ ಮಾತ್ರ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಉದಾಹರಣೆಯಾಗಿ ನಾನು ಹೇಳಬೇಕು ಅಂದರೆ ನಮ್ಮ ಭೂಮಿಯಲ್ಲಿ ಸತು ಅಂತ ನಾವು ತಗೊಂಡಿವೆ ಅಂದರೆ ಸುಮಾರು 0.6 PPM ಸತು ಭೂಮಿಯಲ್ಲಿ ಇರಬೇಕು, ಇದಕ್ಕಿಂತ ಕಡಿಮೆ ಇರಬಾರ್ದು, ಇದಕ್ಕಿಂತ ಜಾಸ್ತಿ ಇದ್ರೆ ನಡೆಯುತ್ತೆ. ಅದಾದಮೇಲೆ ಕಬ್ಬಿನ ಅಂತ ಅನ್ನೋದು ನಾವು ತಗೊಂಡ್ರೆ ಉದಾಹರಣೆಯಾಗಿ 2.5-4.5 PPM ಕಬ್ಬಿಣದ ಅಂಶ ಇರಬೇಕು. ಸೊ ಹೀಗೆ ಪ್ರತಿಯೊಂದು, ಆಮೇಲೆ ನಾವೀಗ ಇದನ್ನು ತಗೊಂಡ್ರೆ ಗಂಧಕವನ್ನು ನಾವು ತಗೊಂಡ್ರೆ ಸುಮಾರು 10-20 PPM ಗಂಧಕದ ಅಂಶ ನಮ್ಮ ಭೂಮಿಯಲ್ಲಿರಬೇಕು. ಹೀಗೆ ಹಲವಾರು ಲಘು ಪೋಷಕಾಂಶಗಳು ಹಾಗೂ ದ್ವಿತೀಯ ಪೋಷಕಾಂಶಗಳ ಪ್ರಮಾಣವನ್ನು ನಾವು ನಿಗದಿಗೊಳಿಸಿದ್ದೀವಿ. ಆ ನಿಗದಿತಗೊಳಿಸಿರುವಂತಹ ಪ್ರಮಾಣ ಭೂಮಿಯಲ್ಲಿ ಇರದೇ ಹೋದಲ್ಲಿ ಖಂಡಿತವಾಗಿ ಅವರು ಹೊರಗಡೆಯಿಂದ ಆ ಪೋಷಕಾಂಶಗಳನ್ನು ಆ ಬೆಳೆಗೆ ಪೂರೈಸಬೇಕಾಗುತ್ತೆ. ಆಮೇಲೆ ಅದು ಕಡಿಮೆ ಇದೆಯೋ ಅಥವಾ ಜಾಸ್ತಿ ಇದೆಯೋ ಅಂತ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ರೈತ ಬಾಂಧವರು ಸಾಕಷ್ಟು ಎಲ್ಲ ಕಡೆಯೂ ಈಗ ಲಘು ಪೋಷಕಾಂಶಗಳನ್ನು ಪರೀಕ್ಷೆ ಮಾಡುವಂಥ ಕೇಂದ್ರಗಳಾಗಿದ್ದಾವೆ. ಈ ಸಾರಜನಕ ರಂಜಕ ಪೊಟ್ಯಾಷ ಜೊತೆಯಲ್ಲಿ ಆ ಲಘು ಪೋಷಕಾಂಶಗಳದ್ದು ಅವರು ಒಂದು ಪರೀಕ್ಷೆ ಮಾಡಿಕೊಂಡ್ರೆ ಅವರ ಭೂಮಿಯ ಒಟ್ಟು ಪ್ರಮಾಣ ಫಲವತ್ತತೆ ಮಟ್ಟ ಅವರಿಗೆ ಗೊತ್ತಾಗುತ್ತೆ. ಆಮೇಲೆ ಯಾವ ಬೆಳೆಗಳನ್ನು ನಾವು ಹಾಕ್ಕೊಂಡ್ರೆ ಉತ್ತಮವಾದಂಥ ಇಳುವರಿಯನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಅಂತ ಅವರು ವಿಜ್ಞಾನಿಗಳಿಂದ ಕಂಡುಕೊಳ್ಳಬಹುದು ಅಂತ ಈ ಮೂಲಕ ನಾನು ರೈತ ಬಾಂಧವರಿಗೆ ತಿಳಿಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಅಂದರೆ ಇಳುವರಿ ಮೇಲೆ ಪರಿಣಾಮ ಬೀರುತ್ತೋ ಅಥವಾ ಇದ್ರ ಜೊತೆಗೆ ಏನಾದರೂ ಬೆಳೆಗಳಿಗೆ ಏನಾದರೂ ರೋಗ ರುಜಿನ ಈ ನಿಟ್ಟಿನಲ್ಲಿ ಏನಾದರೂ ಈ ಪೋಷಕಾಂಶಗಳ ಕೊರತೆಯಾದಾಗ ಬರುತ್ತಾ ಸರ್? ಖಂಡಿತವಾಗಿಯೂ ಈಗ ಒಂದು ಪೋಷಕಾಂಶದ ಒಂದು ಸಮರ್ಪಕವಾದಂತಹ ಪ್ರಮಾಣ ನಮ್ಮ ಭೂಮಿಯಲ್ಲಿ ಇರಬೇಕು. ಈಗ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಆ ಪೋಷಕಾಂಶಗಳ ಕೊರತೆಯಿಂದ ಬೆಳೆಯ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ, ಬೆಳೆಯ ಇಳುವರಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ನೀವು ಅದನ್ನು ನಿರ್ವಹಣೆ ಮಾಡದೆ ಹೋದರೆ ನಮ್ಮ ಬೇಸಾಯದ ಖರ್ಚು ನಾವು ಎಷ್ಟು ಖರ್ಚು ಮಾಡ್ತೀವಿ ಅಷ್ಟೂ ಸಹ ನಮಗೆ ವಾಪಸ್ ನಾವು ಆ ಬೆಳೆಯಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲನೇದಾಗಿದು. ಎರಡನೇದಾಗಿ, ನೀವು ಹೇಳಿರುವ ಹಾಗೆ ಈ ಭೂಮಿಯಲ್ಲಿ ಈ ಪೋಷಕಾಂಶಗಳ ವ್ಯತ್ಯಾಸ ಯಥೇಚ್ಛವಾಗಿ ಆಯಿತು ಅಂದರೆ ಒಂದು ಪೋಷಕಾಂಶಗಳು ಜಾಸ್ತಿ ಇರ್ತದೆ, ಇನ್ನೊಂದು ಪೋಷಕಾಂಶ ಕಡಿಮೆ ಇರ್ತದೆ, ಅಥವಾ ಲಘು ಪೋಷಕಾಂಶಗಳು ಹೇರಳವಾಗಿರ್ತವೆ, ದ್ವಿತೀಯ ಪೋಷಕಾಂಶಗಳು ಕಡಿಮೆ ಇರ್ತವೆ. ಸೊ ಈ ಒಂದು ಪೋಷಕಾಂಶಗಳ ವ್ಯತ್ಯಾಸ ಭಾಳಷ್ಟು ಆಗಿದ್ದರೆ ಖಂಡಿತವಾಗಿ ನೀವು ಕೇಳಿರುವ ಹಾಗೆ ಕೆಲವೊಂದು ರೋಗ ಮತ್ತು ಕೀಟಗಳ ಹಾವಳಿ ಖಂಡಿತವಾಗಿ ಬಂದೇ ಬರುತ್ತೆ. ಯಾಕಂದರೆ ಆ ಒಂದು ಬೆಳೆ ತನ್ನ ಒಂದು ನಾವೇನು ಹೇಳ್ತೀವಿ ಶಕ್ತಿಯನ್ನು ಕಳ್ಕೊಳ್ತದೆ, ಶಕ್ತಿಯನ್ನು ಕಳ್ಕೊಳ್ತು ಅಂತಂದರೆ ಕೆಲವೊಂದು ರೋಗಗಳು ಪ್ರಾರಂಭ ಆಗ್ತದೆ, ಕೆಲವೊಂದು ಕೀಟಗಳು ಆ ಬೆಳೆಯ ರಸವನ್ನು ಹೀರಲಿಕ್ಕೆ ಪ್ರಾರಂಭಿಸ್ತೀವಿ. ಸೊ ಹೀಗಾಗಿ ಬೆಳೆಯ ಬೆಳವಣಿಗೆಯಲ್ಲಿಗೆ ನಾವೇನು ಇಮ್ಯುನಿಟಿ ಅಂತ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ, ಕುಂಠಿತಗೊಳ್ತದೆ. ಖಂಡಿತವಾಗಿಯೂ ನೀವು ಹೇಳಿದಾಗೆ ರೋಗ ಮತ್ತು ಕೀಟಗಳ ಬಾಧೆಗೇನು ಸಹ ಆ ಬೆಳೆ ತುತ್ತಾಗಬಹುದು. ಒಂದು ಉದಾಹರಣೆಯಾಗಿ ನಾನು ನಿಮಗೆ ಹೇಳಬೇಕು ಅಂದರೆ ಅಡಿಕೆಯಲ್ಲಿ ಹಿಡಿಮುಂಡಿಗೆ ರೋಗ, ನಮ್ಮ ರೈತರು ಭಾಳಷ್ಟು ರೈತರಿಗೆ ಆ ರೋಗ ಇನ್ನೂ ತನನು ಅದು ಬಾಧಿಸ್ತಾ ಇದೆ, ಹರಳುದ್ರದು. ಆಮೇಲೆ ಅದು ಅಡಿಕೆಯಲ್ಲಿ ಕಾಯಿ ಹಣ್ಣಾಗುವ ಟೈಮ್ದಲ್ಲಿ ಅದು ಉದುರಿ ಬೀಳೋದು, ಆ ಮಚ್ಚಿನಿಂದ ಆ ಹಣ್ಣನ್ನು ಕಟ್ ಮಾಡಿದಾಗೆ ಉದುರಿ ಬೀಳೋದು, ಇಂಥವೆಲ್ಲ ಸಮಸ್ಯೆಗಳು ಇವು ಪೋಷಕಾಂಶಗಳ ಕೊರತೆಯಿಂದನೇ ಬರೋದು. ಅದಾದಮೇಲೆ ಅಡಿಕೆ ಹಾಗೆ ಬೆಳೀತಾ ಬೆಳೀತಾ ಸ್ವಲ್ಪ ಬಾಗಿ ಟ್ವಿಸ್ಟಾಗಿ ಬೆಳೆಯೋದು, ಅದು ಬೋರಾನ್ ಕೊರತೆಯ ಲಕ್ಷಣ. ಹೀಗೆ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ ಬೆಳೆಯ ಬೆಳವಣಿಗೆ ಹಾಗೂ ಇಳುವರಿಯಲ್ಲಿ ವ್ಯತ್ಯಾಸ ಆಗುವುದು ನಿಜವಾಗ್ಲೂ ಆಗೇ ಆಗುತ್ತೆ. ನಾನು ಈಗಲೇ ನಿಮ್ಗೆ ಹೇಳ್ತಾ ಇದ್ದೆ ಅಡಿಕೆಯಲ್ಲಿ ಹಿಡಿಮುಂಡಿಗೆ ರೋಗ, ಯಾರಾದರೂ ಆ ಹಿಡಿಮುಂಡಿಗೆ ರೋಗ ಇದೆ ಅಂತಂದರೆ ನಾವು ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಹೇಳಿದ್ದು ಭೂಮಿ ಪರೀಕ್ಷೆ ಮಾಡಿಸಿ. ಭೂಮಿ ಪರೀಕ್ಷೆ ಆದಮೇಲೆ 16 ಪೋಷಕಾಂಶಗಳನ್ನು ಸಮರ್ಪಕವಾಗಿ ಆ ಬೆಳೆಗೆ ನೀವು ದೊರಕಿಸಿಕೊಡಿ, ಅಂದರೆ ನಾವಲ್ಲಿ ಆ ಶಕ್ತಿಯನ್ನು ಆ ಬೆಳೆಯಲ್ಲಿ ತುಂಬಬೇಕು. ಅದಕ್ಕಾಗಿ ಸಾರಜನಕ ರಂಜಕ ಪೊಟ್ಯಾಷ್ ಅಷ್ಟೇ ಅಲ್ಲ, ಎಲ್ಲ ಲಘು ಪೋಷಕಾಂಶಗಳನ್ನು ಪೂರಕವಾಗಿ ಆ ಬೆಳೆಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ಶಿಫಾರಸು ನಾವು ಏನು ಮಾಡಿರ್ತೀವಿ ಅಷ್ಟು ಕೊಟ್ಟರೆ ಖಂಡಿತವಾಗಿಯೂ ಆ ಹಿಡಿಮುಂಡಿಗೆ ರೋಗವನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಾದರೂ ಕಡಿಮೆ ಮಾಡಬಹುದು ಅಂತ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ನಾವು ಸಾಕಷ್ಟು ರೈತರ ತಾಕುಗಳಲ್ಲೇ ಪ್ರಾಯೋಗಿಕವಾಗಿ ಕಂಡುಕೊಂಡಾಗಿದೆ. ಸೊ ಹೀಗಾಗಿ ಈ ಪೋಷಕಗಳಲ್ಲಿಯ ವ್ಯತ್ಯಾಸವೂ ಸಹ ಒಂದು ನೀವು ಕೇಳಿದ ಪ್ರಶ್ನೆಗೆ ಅದೊಂದು ಪೂರಕವಾದಂಥ ಉತ್ತರ ಅಂತ ನಾನು ಅಂದ್ಕೊಳ್ತೀನಿ. ಸರ್, ಈ ಒಂದು ಅಧಿಕ ಇಳುವರಿಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಮ್ಮಲ್ಲಿ ಬೊಬ್ಬರು ಫಾರ್ಮ್ನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಬಂದು ಸಂಪರ್ಕಿಸಬಹುದು. ಅದರೊಟ್ಟಿಗೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿದೆ, ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಇಲ್ಲಿ ಸಸ್ಯರೋಗಶಾಸ್ತ್ರಜ್ಞರಿದ್ದಾರೆ, ಆಮೇಲೆ ಕೀಟರೋಗಶಾಸ್ತ್ರಜ್ಞರಿದ್ದಾರೆ, ಮತ್ತು ನಾನು ಮಣ್ಣು ಪರೀಕ್ಷೆ ತಜ್ಞನಿದ್ದೀನಿ, ಇಲ್ಲಿನೂ ಸಹ ಬಂದು ನಮಗೆ ಸಂಪರ್ಕ ಮಾಡ್ಬೋದು. ಇದಲ್ಲದೆ ಚಿತ್ರದುರ್ಗ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮಣ್ಣು ಪರೀಕ್ಷಣಾ ಕೇಂದ್ರ ಇದೆ, ಅಲ್ಲಿನೂ ಸಹ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅಲ್ಲಿಯೂ ಸಹ ಅವರು ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು. ಈ ಒಂದು ಮಣ್ಣು ಪರೀಕ್ಷೆ ಬಗ್ಗೆ ಹಾಗೂ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ಗೊತ್ತಾಗಬೇಕು ಅಂದರೆ ನೇರವಾಗಿ ನನಗೆ ಕರೆ ಮಾಡಿ ಅವರು ತಿಳ್ಕೊಬಹುದು. ನನ್ನ ಒಂದು ಮೊಬೈಲ್ ಸಂಖ್ಯೆ 9844103949. ಇನ್ನೊಮ್ಮೆ ಹೇಳ್ತೀನಿ, 9844103949. ಒಳ್ಳೆಯದು ಸರ್. ಇಲ್ಲೇ ತನಕ ಅಧಿಕ ಇಳುವರಿಗಾಗಿ ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ನಮ್ಮ ರೈತರು ಯಾವ ರೀತಿ ಮಾಡಿಕೊಂಡು ಹೋಗಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಈ ಒಂದು ಆಕಾಶವಾಣಿಯವರು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಚಿತ್ರದುರ್ಗ ಹಾಗೂ ಸಮಸ್ತ ಎಲ್ಲ ರೈತ ಬಾಂಧವರಿಗೂ ನಾನು ಮತ್ತೊಮ್ಮೆ ನನ್ನ ಅನಂತ ಅನಂತ ನಮಸ್ಕಾರವನ್ನು ತಿಳಿಸ್ತೇನೆ. ನಮಸ್ಕಾರ. ಇದುವರೆಗೂ ಅಧಿಕ ಇಳುವರಿಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಯುಎಂ ಮರುಳಸಿದ್ದೇಶ್. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಸೇವಾ ಸಪ್ತಾಹ ಕಾರ್ಯಕ್ರಮ ಮತ್ತು ಶ್ರೀ ಅನಿತ್ ಕುಮಾರ್ ಜಿಎಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಅನಿತ್ ಕುಮಾರ್ ಅವರ ಅಭಿಮಾನಿ ಬಳಗ, ಜಿಲ್ಲಾ ಆಸ್ಪತ್ರೆ, ಜಿಎಂ ಹಾಸ್ಪಿಟಲ್, ಬಸವೇಶ್ವರ ಹಾಸ್ಪಿಟಲ್ ಮತ್ತು ದೃಷ್ಟಿ ಕಣ್ಣಿನ ಆಸ್ಪತ್ರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರವು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಚಿತ್ರದುರ್ಗ ನಗರದ ಉಮಾಪತಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಆಯೋಜಕರು ವಿನಂತಿಸುತ್ತಾರೆ. ಇನ್ನು ಮುಂದೆ ಕೇಳೋಣ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಕೇಳುಗರೆ, ನುವಾಲ್ಗಿ ದ್ರಾವಣವನ್ನು ಬೇರೆ ಬೇರೆ ಬೆಳೆಗಳಲ್ಲಿ ನಮ್ಮ ರೈತರು ಬಳಸ್ತಾ ಇರೋದನ್ನು ನೀವು ಕೇಳ್ತಾ ಇದ್ದೀರಿ. ಇವತ್ತು ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಕಾವಾಡಿಯ ಕಾವಾಡಿ ಚಂಡ ದೀಪಕ್ ಉತ್ತಯ್ಯ ಅವರು ನುವಾಲ್ಗಿಯನ್ನು ಕಾಳು ಮೆಣಸಿನಲ್ಲಿ ಹೇಗೆ ಬಳಸಿದರೆ, ಯಾಕೆ ಬಳಸಿದರೆ, ಏನು ಪರಿಣಾಮವನ್ನು ಕಂಡಿದ್ದಾರೆ ಅನ್ನೋದನ್ನು ತಿಳಿಸಿದರೆ. ದೀಪಕ್ ಅವರೇ, ಎಷ್ಟು ವರ್ಷಗಳಿಂದ ಬಳಕೆ ಮಾಡ್ಕೊಳ್ತಾ ಇದ್ದೀರಿ? 4 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀನಿ. ಅದನ್ನು ಬೆಳಗಿನ ಜಾವ ಹೊಡಿತೀವಿ, 6 ಗಂಟೆಗೆ ಶುರು ಆದರೆ 1-8 ಗಂಟೆವರೆಗೆ ಹೊಡೆದು ನಿಲ್ಲಿಸ್ಬಿಡ್ತೀವಿ. ಹೊಡೆಯುವಾಗ ಬಳ್ಳಿಯ ಕೆಳಭಾಗದಿಂದ ಮೇಲಕ್ಕೆ ಹೋಗಬೇಕು ಅಂತ ನುರಿತ ತಜ್ಞರು ಹೇಳಿದ್ರು. ಯಾಕೆಂತೇಳಿದ್ರೆ ಆ ಬೆಳಗಿನ ಜಾವದಲ್ಲಿ ಅದರದ್ದು ಪೋರ್ಸ್ ಓಪನ್ ಆಗಿರ್ತದೆ, ಹಾಗಾಗಿ ಬೇಗ ತಕೋತದೆ. ಮತ್ತೆ ಅದರಲ್ಲಿರುವ ಆಲ್ಮೋಸ್ಟ್ 13 micronutrients ಇದೆ, ಅದರಿಂದ ಬಳ್ಳಿಯ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ಬೋದು ಅಂತ ಅದನ್ನು ಹೊಡಿತಾ ಇದ್ದೀನಿ. ಅದು ಹೊಡೆದು ಸ್ವಲ್ಪ ದಿವಸದಲ್ಲೇ ಇಂಪ್ರೂವ್ಮೆಂಟ್ಸ್ ಚೇಂಜಸ್ ಇರ್ತದೆ. ನಾವು ಒಂದು ಪಕ್ಕ ತೋಟದಲ್ಲಿ ನೋಡಿದ್ರು ಇದನ್ನು ನೋಡಿದ್ರು ವ್ಯತ್ಯಾಸ ಕಾಣಿಸ್ತದೆ. ವರ್ಷದಲ್ಲಿ ಎಷ್ಟು ಸಾರಿ ಸಿಂಪರಣೆ ಮಾಡ್ತೀರಿ? 2 ಸಾರಿ ಮಾಡ್ತೀನಿ, ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್. ಒಂದು ಚಿಗುರು ಚೆನ್ನಾಗಿ ಬರುತ್ತೆ, ಆಮೇಲೆ ಇಳುವರಿ ಮೇಲೆ ಆಗಿರುವ ಪರಿಣಾಮಗಳ ಬಗ್ಗೆ ಗಮನಿಸಿರ್ಬೇಕಲ್ವಾ? ಬೆಟರ್ ಅಂತ ಅನಿಸ್ತು. 13 ಪೋಷಕಾಂಶಗಳನ್ನು ಪೂರೈಕೆ ಮಾಡುವ ಈ ಒಂದು ದ್ರಾವಣ ರೋಗ ಮತ್ತು ಕೀಟಗಳ ಒಂದು ಸಹಿಷ್ಣ ಗುಣವನ್ನ ಕೊಡುತ್ತಂತ ಅನ್ಕೊಂಡು ಹೇಳೋದಿದೆ, ಮತ್ತೆ ಬಳ್ಳಿ ಆರೋಗ್ಯಕರವಾಗಿ ಇರ್ಲಿಕ್ಕೂ ಸಹಾಯಕ ಅಂತ ಅನ್ಕೊಂಡು ಮಾತಾಡೋದಿದೆ, ಏನಂತೀರಿ? ಹೌದು ಖಂಡಿತ ಅದನ್ನ ನಾನು ಒಪ್ಕೋತೀನಿ. ಯಾಕೆಂತ ಹೇಳಿದ್ರೆ ಅದು ಹೊಡೆದ ತಕ್ಷಣ ಗಿಡದು ಎಲೆಗಳು ರಫ್ ಆಗ್ತದೆ, ಲೆದರಿ ಫಿನಿಶಿಂಗ್ ಬರ್ತದೆ, ಹಾಗಾಗಿ ಕೀಟಗಳು ಅದನ್ನ ಭೇದಿಸ್ಲಿಕ್ಕೆ ಆಗಲ್ಲ ಅಂತ ಅದೊಂದು ಇದಿದೆ. ಇಡೀ ಬಳ್ಳಿಗೆ ಸಿಂಪಡಣೆ ಮಾಡ್ಕೊಳ್ತಿರಲ್ವಾ? ಹೌದು, ಇಡೀ ಬಳ್ಳಿಗೆ ಸಿಂಪಡಣೆ ಮಾಡ್ತೀನಿ. ನರ್ಸರಿಗೂ ಬಳಕೆ ಮಾಡ್ಕೊಳ್ತೀರಿ?